ಆಯುರ್ವೇದಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು. ಯಾಕೆಂದರೆ ಇದು ನಮ್ಮ ದೇಶದ ಸಂಪತ್ತು, ಹಿರಿಮೆ. ಅದರಿಂದಾಗಿ ಅದನ್ನು ನಾವು ವಿಶ್ವದಾದ್ಯಂತ ಪಸರಿಸಬೇಕು. ವಿಶ್ವದ ಆರೋಗ್ಯಕ್ಕೆ ನಾವು ಕಾರಣ ಆಗಬೇಕು, ಆಯುರ್ವೇದ ಕಾರಣ ಆಗಬೇಕು. ಈ ಉದ್ದೇಶದಿಂದ ನಾವು ಕೂಡ ಕೆಲಸ ಮಾಡ್ತಿದ್ದೀವಿ. ಜನ ಅದನ್ನು ಉಪಯೋಗಿಸ್ಕೋಬೇಕು. ಉಪಯೋಗಿಸಿದಷ್ಟು ನಮಗೆ ಇನ್ನಷ್ಟು ಆಯುರ್ವೇದ ಕಡೆ ಕೆಲಸ ಮಾಡಲಿಕ್ಕೆ ಉತ್ಸಾಹ ಬರ್ತದೆ ಅಂತ ಹೇಳಿಕ್ ಬಯಸ್ತೇನೆ. ಒಳ್ಳೆಯದು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರೇ ಹಾಗೂ ಡಾಕ್ಟರ್ ಶೈಲಜಾ ಅವರೇ, ಇದುವರೆಗೂ ಕೂಡ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ, ಆಯುರ್ವೇದದ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿ ತಮ್ಮ ಸಂಸ್ಥೆ ಈ ನಿಟ್ಟಿನಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಕುರಿತು ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಹಾಸನದ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪ್ರಸನ್ನ ಎನ್ ರಾವ್ ಹಾಗೂ ಉಪಪ್ರಾಂಶುಪಾಲರಾದ ಡಾ ಯು ಶೈಲಜಾ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾಸನದ ಶ್ರೀ ಧರ್ಮಸ್ಥಳ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಸನ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಶಾರೀರಿಕ ನ್ಯೂನ್ಯತೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ರು. ಈ ಕುರಿತ ಮತ್ತಷ್ಟು ಮಾಹಿತಿಗಳನ್ನು ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ಬನ್ನಿ ಆಲಿಸೋಣ. ಆಲೂಗೆಡ್ಡೆ ಬೆಳೆಯಲ್ಲಿ ಶಾರೀರಿಕ ನ್ಯೂನ್ಯತೆಗಳು ಈ ವಿಚಾರವಾಗಿ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರ ಸಂದರ್ಶನದ ಅಂತಿಮ ಭಾಗವನ್ನ. ಆಲೂಗೆಡ್ಡೆಯ ಶಾರೀರಿಕ ನ್ಯೂನ್ಯತೆಗಳಲ್ಲಿ ಮತ್ತೊಂದು ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಈ ಒಳಭಾಗದಲ್ಲಿ ಕಂದು ಮಚ್ಚೆಗಳು ಆಗ್ತಕ್ಕಂಥದ್ದು ಅನೇಕ ಗಡ್ಡೆಗಳಲ್ಲಿ ನಾವು ಈ ತರದನ್ನ ನೋಡ್ತೇವೆ. ನೀವು ಹೇಳಿದಾಗೆ ಅದು ಈಗ ಆಲೂಗೆಡ್ಡೆನೇ ಮಣ್ಣಿನೊಳಗಿರುತ್ತೆ, ಅಲ್ಲಿ ನಮಗೆ ಅನೇಕ ಅಂಶಗಳು ಗೊತ್ತಾಗಲ್ಲ. ಇದು ಆಲೂಗೆಡ್ಡೆ ಒಳಗೆ ಆಗೋದ್ರಿಂದ ಅದು ಕೂಡ ಗೊತ್ತಾಗಲ್ಲ. ಯಾಕೆ ಈ ಸಮಸ್ಯೆ ಉಲ್ಬಣಿಸುತ್ತೆ ಮತ್ತೆ ಇದನ್ನ ತಡೆಯುವಂಥದ್ದು ಹೇಗೆ? ಇದನ್ನ ನಾವು ಈ ಆಲೂಗೆಡ್ಡೆ ಒಳಭಾಗದ ಕಂದು ಮಚ್ಚೆಗಳು ಏನಿದೆ, ಗಡ್ಡೆಯನ್ನು ಕೊಯ್ದ ನಂತರವೇ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಹೌದು, ಇದನ್ನು ಸಹ ಒಂದು ನಾವು ಬೇಸಾಯಕ ಕ್ರಮಕ್ಕೆ ಸಂಬಂಧಪಟ್ಟಂತ ನ್ಯೂನ್ಯತೆ ಆಗಿರ್ತದೆ. ಇದು ಎಲ್ಲಪ್ಪ ಸಾಮಾನ್ಯಗಿಂತ ಗಡ್ಡೆಗಳು ನಮ್ಗೆ ಕಾಣುತ್ತೆ ಅಂದ್ರೆ, ಈಗ ಮರಳು ಮಣ್ಣಿನಲ್ಲಿ ಬೆಳೀತಾರೆ ಕೆಲವರು. ಈಗ ನಮಗೆ ಇದಕ್ಕೆ ಸೂಕ್ತವಾದಂತ ಮಣ್ಣು ಬಂದು ಕೆಂಪು ಗೋಡು ಮರಳು ಮಿಶ್ರಿತ ಮಣ್ಣು ಬಹಳ ಸೂಕ್ತ. ಕೆಲವು ಪ್ರದೇಶಗಳಲ್ಲಿ ಬರೀ ಮರಳಿನ ಅಂಶ ಜಾಸ್ತಿ ಇರುತ್ತೆ. ಅಂತ ಕಡೆ ಏನಾಗ್ತದೆ, ಸರಿಯಾದ ಸಮಯದಲ್ಲಿ ನೀರು ಕೊಡೋದಿಲ್ಲ ಬೆಳೆಗೆ. ಅಂತ ಒಂದು ಪ್ರದೇಶದಲ್ಲಿ ಕೊಯ್ಲು ಮಾಡಿದಂಥ ಗೆಡ್ಡೆಗಳು ಈ ಒಂದು ಸಮಸ್ಯೆಗಳು ತೋರ್ಪಡ್ತವೆ. ಓಹೋ, ಯಾಕಪ್ಪ ಅಂತಂದ್ರೆ, ಆ ಗೆಡ್ಡೆಯನ್ನು ಎರಡು ಭಾಗ ಮಾಡಿ ನೋಡಿದಾಗ ಸಾಮಾನ್ಯವಾಗಿ ಏನು ಒಳಗಡೆ ತಿರುಳು ಒಂದು ಏನು ಕ್ರೀಮ್ ಕಲರ್ ಅಥವಾ ವೈಟ್ ಬಣ್ಣದ ಒಂದು ಆರೋಗ್ಯವಂತ ಚಿಹ್ನೆಗಳನ್ನು ನಾವು ನೋಡ್ತೇವೆ. ಆದರೆ ಈ ಒಂದು ಪ್ರದೇಶದಲ್ಲಿ ಎಲ್ಲಿ ಮರಳು ಯುಕ್ತ ಪ್ರದೇಶದಲ್ಲಿ ಸ್ವಲ್ಪ ನೀರು ಕಡಿಮೆ ಆದಾಗ ಅಲ್ಲಿ ಕೊಯ್ಲು ಮಾಡಿದಂಥ ಗೆಡ್ಡೆಗಳನ್ನು ನೋಡಿದಾಗ ಆ ಒಂದು ಕೊಯ್ಲು ಭಾಗದಲ್ಲಿ ನೋಡಿದಾಗ ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಇನ್ನು ವಿಶೇಷವಾಗಿ ಕೆಲವೊಂದು ಕಡೆ ಒಂದು ಒಣಗಿದಂತ ಚಿಹ್ನೆಗಳನ್ನ ನಾವು ಆಕಾರ ಇರೋದಿಲ್ಲ ಅದಕ್ಕೆ, ಎಲ್ಲ ಕಡೆ ಆಡ್ಕೊಂಡಿರುತ್ತೆ, ಎಲ್ಲ ಕಡೆ ಆಡ್ಕೊಂಡಿರುತ್ತೆ. ಆದ್ರೆ ಅಂತ ಗೆಡ್ಡೆಗಳು ಒಂದು ಸಣಕಲಾಗಿರ್ತವೆ, ಸ್ವಲ್ಪ ಅಷ್ಟು ಅಭಿವೃದ್ಧಿ ಆಗಿರಲ್ಲ, ಸಂಪೂರ್ಣ ಅಭಿವೃದ್ಧಿ ಹೊಂದಿರೋದಿಲ್ಲ. ಅಂತ ಗೆಡ್ಡೆಗಳು ಮಾರುಕಟ್ಟೆನಲ್ಲಿ ಬೇಡಿಕೆ ಇರೋದಿಲ್ಲ. ಆದ್ರೆ ಕತ್ತರಿಸಿ ಯಾರಾದ್ರೂ ನೋಡಿದ್ರೆ ಒಂದು ಪಕ್ಷ ಅವು ತಿನ್ಲಿಕ್ಕೂ ಯೋಗ್ಯ ಅಲ್ಲ, ಆಮೇಲೆ ಮಾರಾಟ ಮಾಡ್ಲಿಕ್ಕೂ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಸಿಗೋದಿಲ್ಲ. ಬಿತ್ತನೆ ಮಾಡೋಕ್ಕೂ ಕೂಡ ಆಗಲ್ಲ, ಇಲ್ಲ ಬಿತ್ತನೆ ಮಾಡಿದಂತ ಅಂತ ಗೆಡ್ಡೆಗಳನ್ನ ಮಾಡಿದ್ರೂ ಸಹ ನಮಗೆ ಅದರಿಂದ ಒಂದು ಎರಡು ಸಣಕಲು ಕಡ್ಡಿಗಳ ತರ ಬರ್ತವೆ, ಬರುತ್ತಷ್ಟೇ ಒಂದೆರಡು ಕಡ್ಡಿ ಮೊಳಕೆ ಹೊಡೆಯುತ್ತದೆ, ಕಣ್ಣು ಉಬ್ಬಿ ಒಂದೆರಡು ಮೊಳಕೆ ಬರ್ತದೆ ಬರುತ್ತೆ. ಅದರಿಂದ ಉತ್ತಮವಾದಂತ ಬೆಳೆನೂ ಸಹ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ತಿನ್ಲಿಕ್ಕೂ ಯೋಗ್ಯ ಇಲ್ಲ, ಅಥವಾ ಮಾರುಕಟ್ಟೆನಲ್ಲಿ ಬೇಡಿಕೆ ಕುಸಿತದೆ. ಇದಕ್ಕೇನಂದ್ರೆ ಸೂಕ್ತವಾದ ಮಣ್ಣನ್ನು ಆಯ್ಕೆ ಮಾಡುವಂಥ ಬಹಳ ಮುಖ್ಯ, ಯಾಕೆ ಎಲ್ಲಾ ತರದ ಮಣ್ಣುಗಳು ನಾವು ಬೆಳಿಲಿಕ್ಕೆ ಆಗಲ್ಲ. ಈಗ ಕಪ್ಪು, ಈಗ ಧಾರವಾಡ ಅದು ಬ್ಲ್ಯಾಕ್ ಸಾಯಿಲ್ ಅಂತ ಹೇಳ್ತೀವಿ, ಕಪ್ಪು ಮಣ್ಣು, ಅಲ್ಲಿನೂ ಆಲೂಗಡ್ಡೆ ಬೆಳೀತಾರೆ, ಬಟ್ ಬೆಳಿಬಹುದು, ಅಲ್ಲಿ ಮಿತವಾಗಿ ಒಂದು ಏನು ತೇವಾಂಶವನ್ನು ಕಾಪಾಡಬೇಕು. ಬಟ್ ಹೆಚ್ಚಿನ ಮಳೆ ಆದರೆ ಅಲ್ಲಿ ಬೆಳೆನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮಣ್ಣು ಬಹಳ ಮುಖ್ಯವಾದದ್ದು, ಅದೊಂದು ತಾಯಿ ಇದ್ದಂತೆ. ಯಾವುದೇ ಬೆಳೆಯನ್ನ ಉತ್ತಮವಾದಂಥ ಇಳುವರಿ ಅಥವಾ ಉತ್ಪಾದಕತೆ ಅಥವಾ ಉತ್ಪಾದನೆಯನ್ನ ನಿರೀಕ್ಷೆ ಮಾಡಬೇಕಾದ್ರೆ ಮಣ್ಣು ಬಹುಮುಖ್ಯವಾದಂಥದ್ದು. ಈ ಗೆಡ್ಡೆ ಬೆಳೆ ಆಗಿರೋದ್ರಿಂದ ಈ ಬೆಳೆಗೆ ಕೆಂಪು ಮರಳು ಮಿಶ್ರಿತ ಗೋಡು ಮಣ್ಣು ಬಹಳ ಸೂಕ್ತವಾದಂಥದ್ದು. ಇದಕ್ಕೆ ತುಂಬಾ ಮರಳು ಅಥವಾ ತುಂಬಾ ಕಪ್ಪು ಮಣ್ಣು ಸೂಕ್ತವಲ್ಲ, ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ಮಣ್ಣು ಆಯ್ಕೆ ಬಹಳ ಮುಖ್ಯ. ಮಣ್ಣಿನ ಆಯ್ಕೆ, ಈ ಕಂದುಮಚ್ಚೆ ಯಾಕೆ ಸಾಮಾನ್ಯವಾಗಿ ಬರುತ್ತೆ ಅಂತ ಹೇಳಿದ್ರೆ, ನಾವು ಎಂತಹ ಮಣ್ಣಿನಲ್ಲಿ ಆಲೂಗಡ್ಡೆಯನ್ನ ಬೆಳಿಬೇಕೋ ಅಂತ ಮಣ್ಣನ್ನ ಮಾತ್ರ ಆಯ್ಕೆಯನ್ನ ಮಾಡಿಕೊಳ್ಬೇಕು. ಕೆಂಪು ಮಿಶ್ರಿತ ಗೋಡು ಮಣ್ಣು ಎಲ್ಲಿರುತ್ತೋ ಅಲ್ಲಿ ಬೆಳೆಯುವಂತದ್ದು ಹೆಚ್ಚು ಸೂಕ್ತ, ಅಲ್ಲಿ ಆಲೂಗಡ್ಡೆ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಮಣ್ಣನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ನಾವು ಬೇಸಾಯ ಮಾಡಿದಾಗ ಮಾತ್ರ ಒಳ್ಳೆಯ ಗಡ್ಡೆಗಳನ್ನ ಪಡಿಬಹುದು. ಇಲ್ಲ ಅಂತ ಅಂದ್ರೆ ಬೇರೆ ಮಣ್ಣುಗಳಲ್ಲಿ ಬೆಳೆದಂತ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಮರಳಿನ ಅಂಶ ಹೆಚ್ಚಿರತಕ್ಕಂಥ ಪ್ರದೇಶದಲ್ಲಿ ಒಳಭಾಗದ ಕಂದುಮಚ್ಚೆಗಳು ಹೆಚ್ಚಾಗಿ ಬರುವಂತದ್ದನ್ನ ನಾವು ಗಮನಿಸ್ತೇವೆ. ಅದನ್ನ ಯಾವ ರೀತಿಯಲ್ಲೂ ಕೂಡ ಬಳಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅದನ್ನ ತರಕಾರಿಯಾಗಿ ಬಳಕೆಯನ್ನ ಮಾಡ್ಲಿಕ್ಕೂ ಆಗಲ್ಲ, ಮಾರಾಟ ಮಾಡ್ಲಿಕ್ಕೂ ಆಗಲ್ಲ, ಮತ್ತೆ ಅದನ್ನ ಬಿತ್ತನೆ ಬೀಜವಾಗಿಯೂ ಕೂಡ ನಾವು ಬಳಕೆಯನ್ನ ಮಾಡ್ಲಿಕ್ಕೆ ಆಗಲ್ಲ. ಈ ಗೋಲಿಗಡ್ಡೆ ಮತ್ತೆ ಹಸಿರುಗಡ್ಡೆ ಆದ್ರೆ ಅಟ್ಲೀಸ್ಟ್ ನಾವು ಬಿತ್ತನೆ ಬೀಜವನ್ನಾಗಿ ಆದ್ರೂ ಕೂಡ ಅದನ್ನ ಬಳಕೆಯನ್ನ ಮಾಡ್ಕೋಬಹುದು, ಇಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಮತ್ತೊಂದು ಆಲೂಗಡ್ಡೆಯ ಶಾರೀರಿಕ ನ್ಯೂನ್ಯತೆ ಅಂತ ಹೇಳಿದ್ರೆ ಈ ಕಪ್ಪು ತಿರುಳು ಬರ್ತಕ್ಕಂಥದ್ದು, ಬ್ಲಾಕ್ ಹಾರ್ಟ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಇದು ಯಾಕೆ ಬರುತ್ತೆ ಮತ್ತೆ ಇದು ಬರದ ಹಾಗೆ ನಾವು ತಡೆಯುವಂಥದ್ದು ಹೇಗೆ? ಇದು ಸಂಪೂರ್ಣವಾಗಿ ಇದನ್ನ ಕಪ್ಪು ತಿರುಳು ನ್ಯೂನತೆ ಅಂತ ಏನ್ ಹೇಳ್ತೀವಿ ಅಥವಾ ಬ್ಲ್ಯಾಕ್ ಆರ್ಟ್ ಅಂತ ಹೇಳ್ತೀವಿ. ಬ್ಲ್ಯಾಕ್ ಆರ್ಟ್ ಅಂದ್ರೆ ಏನಂದ್ರೆ ಕಪ್ಪು ಮಚ್ಚೆಗಳು ಗೆಡ್ಡೆಯ ಹೃದಯ ಭಾಗದಲ್ಲಿ ಕಾಣಿಸ್ಕೊಳ್ತವೆ, ಮಧ್ಯಭಾಗದಲ್ಲಿ. ಇದು ರೈತನಿಗೆ ಯಾವುದೇ ರೀತಿಯಾದ ಒಂದು ಮಾರಾಟದಲ್ಲಿ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಗೊತ್ತಾಗೋದಿಲ್ಲ. ಆದ್ರೆ ಇದು ಬರುವಂತದ್ದು ಕೊಯ್ಲೋತರ ನಂತರ ಬರುವಂತದ್ದು. ಯಾರು ಸ್ವಲ್ಪ ಅತಿ ಹೆಚ್ಚು ಉಷ್ಣಾಂಶದಲ್ಲಿ 35-40 ಡಿಗ್ರಿ ಉಷ್ಣಾಂಶದಲ್ಲಿ ಶೇಖರಣೆ ಮಾಡಿ ಗೆಡ್ಡೆಗಳನ್ನ ಇಟ್ಟಾಗ ಅಲ್ಲಿ ಕಪ್ಪು ಮಚ್ಚೆಗಳು ಅಂತ ಗೆಡ್ಡೆಗಳಲ್ಲಿ ಕಾಣಿಸ್ಕೊಳ್ತವೆ. ಬಹಳ ಮುಖ್ಯ, ಉಷ್ಣಾಂಶ ಬಹಳ ಮುಖ್ಯ. ಅಂತ ಅಂದ್ರೆ ಇದು ಕೊಯ್ಲಿನ ನಂತರ, ಕೊಯ್ಲೋತ್ತರ ನಂತರ, ಕೊಯ್ಲಿನ ನಂತರ ಬರುವಂತ ಸಮಸ್ಯೆ. ಒಂದು ಪಕ್ಷ ರೈತರಿಗೂ ಅಷ್ಟನೇ, ಕೊಂಡ್ಕೊಳ್ಳುವಂತ ಗ್ರಾಹಕರಿಗೆ ಸಮಸ್ಯೆ ಆಗ್ಬೋದು. ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಬಿಟ್ಟು ಮತ್ತೆ ಗ್ರಾಹಕರು ತಿನ್ಲಿಕ್ಕೆ ಬಳಸ್ತಾರಲ್ಲ, ಬಹುಶಃ ಅವರು ಆ ಗೆಡ್ಡೆಗಳನ್ನ ಎರಡು ಭಾಗ ಮಾಡಿದಾಗ ಆ ಸಮಸ್ಯೆ ಮಾತ್ರ ಕಾಣುತ್ತೆ, ಆದಿವರೆಗೂ ಕಾಣೋದಿಲ್ಲ. ಅದನ್ನ ಯಾರು ಕ್ವಶನ್ ಮಾಡಕ್ಕಾಗಲ್ಲ, ಹೆಂಗಾಗಿದೆ ಯಾಕೆ ನಮ್ಗೂ ಗೊತ್ತಿಲ್ಲ ಅಂತ. ನೋಡ್ಲಿಕ್ಕೆ ಆರೋಗ್ಯವಾಗಿರ್ತದೆ ಗೆಡ್ಡೆ. ಇಂಥ ಒಂದು ಗೆಡ್ಡೆಗಳು ಸಾಮಾನ್ಯವಾಗಿ ಆಗುವಂತದ್ದು ಬಹಳ ದೂರದ ಪ್ರದೇಶಗಳಿಗೆ ಅಥವಾ ನಗರಗಳಿಗೆ ಈ ಸಂಪೂರ್ಣವಾಗಿ ಏನು ಗೆಡ್ಡೆಗಳನ್ನ ಲೋಡ್ನಲ್ಲಿ ಟ್ರಕ್ನಲ್ಲಿ ಚೀಲದಲ್ಲಿ ತುಂಬಿ ಪ್ಯಾಕ್ ಮಾಡಿ ಈ ಟಾರ್ಪಲಿನ್ ಮೂಲಕ ಏನು ಟೈಟ್ ಮಾಡಿರ್ತಾರೆ, ಅಲ್ಲಿ ಉಷ್ಣಾಂಶ ಏರಿ ಅದಕ್ಕೆ ಸೂಕ್ತವಾದಂತ ಇಂಗಾಲ ಗಾಳಿ ಸಿಗದಾಗ ಈ ಒಂದು ಸಮಸ್ಯೆ ಜಾಸ್ತಿ ಹೆಚ್ಚಾಗಿ ಕಂಡುಬರುತ್ತೆ. ಅಥವಾ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಉಷ್ಣಾಂಶ ಏನಾದರೂ ಜಾಸ್ತಿ ಆಗಿ 35-40 ಡಿಗ್ರಿ ಆದಾಗ ಅಲ್ಲೂ ಸಹ ಈ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕೆ ನಾವು ಎಲ್ಲೇ ಗೆಡ್ಡೆಗಳನ್ನು ಶೇಖರಣೆ ಮಾಡುವಾಗ ಉತ್ತಮವಾಗಿ ಗಾಳಿ ಆಡುವಂತ ಪ್ರದೇಶದಲ್ಲಿ ಇಟ್ಟರೆ ಈ ಒಂದು ಕಪ್ಪು ತಿರುಳು ಸಮಸ್ಯೆ ಬರುವುದಿಲ್ಲ ಅಂತ. ಶೇಖರಣೆ ಮಾಡ್ತಕ್ಕಂಥದ್ದು ಒಂದು, ಎರಡನೇದಾಗಿ ಅದನ್ನು ಸಾಗಾಟ ಮಾಡುವಾಗಲೂ ಕೂಡ ತುಂಬಾ ಒತ್ತಡವನ್ನು ಹೇರದೆ ಒಂದಷ್ಟು ಬಹಳ ಫ್ರೀಯಾಗಿ ಅದು ಸಾಗಾಟಕ್ಕೆ ಒಳಗಾಗಬೇಕು. ಆ ತರ ಮಾಡಿದಾಗ ಈ ತರದ ಸಮಸ್ಯೆ ಬರುತ್ತೆ. ಆಮೇಲೆ ಇಂಗಾಲದ ಡೈಆಕ್ಸೈಡ್ ಕಾನ್ಸಂಟ್ರೇಷನ್, ಅದ್ರ ಪ್ರಮಾಣ ಇಲ್ಲಿ ಸ್ಟೋರ್ ಮಾಡಿರ್ತೀವಿ ಅದ ಜಾಗದಲ್ಲಿ, ಶೇಖರಣೆ ಜಾಗದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರಬಾರದು, ಅಲ್ಲೂ ಸಹ ಈ ಒಂದು ಸಮಸ್ಯೆ ಗೆಡ್ಡೆಗಳ ಒಂದು ಕಪ್ಪು ಮಚ್ಚೆಗಳು ಜಾಸ್ತಿ ಆಗ್ತದೆ ಗೆಡ್ಡೆಯ ಒಂದು ಹೃದಯ ಭಾಗದಲ್ಲಿ. ಅದರಿಂದ ಉಷ್ಣಾಂಶ ಕಡಿಮೆ ಇರಬೇಕು, ಎರಡನೇದಾಗಿ ಗಾಳಿ ಆಡಬೇಕಾಗ್ತದೆ, ಆಗಾದಾಗ ಈ ಸಮಸ್ಯೆಯನ್ನ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಏನು ಕಷ್ಟ ಇಲ್ಲ ಅಂತ ಅಂದ್ರೆ, ನಾವು ಶೇಖರಣೆ ಮಾಡುವಾಗ 35-40 ಡಿಗ್ರಿ ಒಳಗಡೆ ಇರುವ ಹಾಗೆ ಅಂತ ಸ್ಥಳಗಳಲ್ಲಿ ಶೇಖರಣೆ ಮಾಡಿ, ಇನ್ನೂ ಕಡಿಮೆ ಇರಬೇಕು, ಇನ್ನೂ ಕಡಿಮೆ. ಇದಕ್ಕೆ ನಾವು ಶೇಖರಣೆ ಮಾಡ್ಬೇಕಪ್ಪ ಅಂದ್ರೆ ಗೆಡ್ಡೆಗಳನ್ನ 3-4 ಡಿಗ್ರಿ, ಓಹೋ 3-4 ಡಿಗ್ರಿ ಇರಬೇಕು. ಅದಕ್ಕಿಂತ ಅದೇ ಒಂದು ಕೆಲವು ಪಕ್ಷ ಸಾಮಾನ್ಯ ವಾತಾವರಣದಲ್ಲಿ ರೈತ ಬಾಂಧವರು ಸ್ಟೋರ್ ಮಾಡ್ತಾರೆ ಅಥವಾ ಕೋಲ್ಡ್ ಸ್ಟೋರೇಜ್ನರು ಇಡ್ತಾರೆ, ಯಾವುದೇ ಏನು ನಿಯಂತ್ರಣ ಇಲ್ಲದಂತೆ, ವಾತಾವರಣ ನಿಯಂತ್ರಣ ಇಲ್ಲದಂತೆ, ಅಂದ್ರೆ ಉಷ್ಣಾಂಶ ಅಥವಾ ತೇವಾಂಶದ ನಿಯಂತ್ರಣವಿಲ್ಲದಿಂದ ಮಾಡ್ತಾರಲ್ಲ, ಅಂತ ಕಡೆ ಈ ಸಮಸ್ಯೆ ಜಾಸ್ತಿ ಆಗ್ತದೆ. ಗೋಡನ್ಗಳಲ್ಲಿ, ಗೋದಾಮುಗಳಲ್ಲೇ ಆಗುವಂತದ್ದು ಇದು. ಅದರಿಂದ ಉಷ್ಣಾಂಶ ಯಾವುದೇ ಕಾರಣಕ್ಕೆ 35-40 ಡಿಗ್ರಿ ತಾತ್ಕಾಲಿಕವಾಗಿ ಏನಿಡ್ತಾರೆ, 15-20 ದಿವಸ ಅಂತ ಸಮಯದಲ್ಲಿ ಇದಾಗುವಂತದ್ದು. ಅದರಿಂದ ಆ ಸಮಯದಲ್ಲಿ ಉಷ್ಣಾಂಶ ಏರಬಾರದು. ಈಗ ದೊಡ್ಡ ರಾಶಿನಲ್ಲಿ ಇಡ್ತಾರೆ, ಮಧ್ಯೆ ಇರುವಂತ ಗೆಡ್ಡೆಗಳಲ್ಲಿ ಬಿಸಿ ಬಂದಿರುತ್ತೆ ಮೂಟೆಗಳಲ್ಲಿ, ಈಗ ಸುತ್ತ ಗಾಳಿ ಆಡುತ್ತೆ, ಆದರೆ ರಾಶಿನಲ್ಲಿ ದೊಡ್ಡ ದೊಡ್ಡ ಲಾಟ್ ಇಡ್ತಾರೆ, ಒಂದ್ರ ಮೇಲೆ ಒಂದು ಜೋಡಣೆ ಮಾಡ್ಕೊಂತ ಹೋಗ್ತಾರೆ. ಮಧ್ಯೆಯಲ್ಲಿರುವಂತ ಚೀಲಗಳಲ್ಲಿ ಇರುವಂತ ಗೆಡ್ಡೆಗಳಲ್ಲಿ ಈ ಒಂದು ಒಂದು ಶಾರೀರಿಕ ಸಮಸ್ಯೆ, ಕಪ್ಪು ತಿರುಳು ಸಮಸ್ಯೆಗಳು ಜಾಸ್ತಿ ಕಾಣುತ್ತೆ. ಆದ್ರಿಂದ ಗೆಡ್ಡೆ ಮೂಟೆಗಳನ್ನ ನಾವು ಜೋಡಿಸುವಾಗನು ಸ್ವಲ್ಪ ಸರಾಗವಾಗಿ ಗಾಳಿ ಆಡುವಂತ ಪ್ರದೇಶ ಇಡಬೇಕು, ಆಗ ಈ ಒಂದು ಸಮಸ್ಯೆನ ನಾವು ನಿರ್ವಹಣೆ ಮಾಡಬಹುದು. ಈಗ ಕೃಷಿಕರು ಕೂಡ ಕಿತ್ ಮೇಲೆ ಅದನ್ನ ರಾಶಿ ಮಾಡ್ತಾರೆ, ಹೌದು, ಲಾಟ್ ಹಾಕ್ತಾರೆ, ಖಂಡಿತ. ಅದು 2-3 ದಿವಸ ಇರುತ್ತೆ, ಕೆಲವು ಸಂದರ್ಭಗಳಲ್ಲಿ ಜಾಸ್ತಿ ದಿವಸ ಇಡುವಂತ ಸಂದರ್ಭನೂ ಕೂಡ ಬರುತ್ತೆ. ಬೆಲೆ ಇಲ್ಲದೇ ಇದ್ದಾಗ, ಸಾಗಾಟ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ, ಇಂತಹ ಸಂದರ್ಭದಲ್ಲಿ, ಮತ್ತೆ ಯಾರು ಮಳೆ ಹೆಚ್ಚಳ ಆಯ್ತು ಅಂತ ಅಂದಾಗ ಲಾಟ್ ಹೊಡೆದು ಅದ್ರ ಮೇಲೆ ಈ ಟಾರ್ಪಲ್ ಹಾಕುವಂತದನ್ನು ಕೂಡ ನಾವು ನೋಡಿದೀವಿ. ಖಂಡಿತ ಅಲ್ಲಿ ಏನಾದ್ರೂ ಉಷ್ಣಾಂಶ ಹೆಚ್ಚಳ ಆಗಿ ಒಳಗೆ ಈ ತರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಖಂಡಿತ ಬರುತ್ತೆ. ಈಗ ಅದಕ್ಕೆ ನೀವ್ ಹೇಳದಂತೆ ಈ ಸಾಂಪ್ರದಾಯಿಕ ರೀತಿನಲ್ಲಿ ಏನು ಗೆಡ್ಡೆಗಳನ್ನು ಶೇಖರಣೆ ಮಾಡುವಂತದ್ದು ಒಂದು ಪದ್ಧತಿ ಇದೆ. ಆ ಪದ್ಧತಿನಲ್ಲಿ ರಾಶಿ ಹಾಕ್ತಾರೆ, ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ರಾಶಿ ಹಾಕೊಳ್ಳುವಂಥದ್ದು, ಅದ್ರ ಮೇಲೆ ತೆಂಗಿನ ಗರಿ ಹಾಕಿ, ಕೆಲವರು ಪ್ಲಾಸ್ಟಿಕ್ ಚೀಲ ಅಥವಾ ಗೋಣಿ ಚೀಲಗಳನ್ನು ಹಾಕ್ತಾರೆ. ಅದು ಹಾಕದಾಗ ವಾತಾವರಣದಲ್ಲಿ ಉಷ್ಣಾಂಶ ತಂಪಾಗಿದ್ರೆ ಏನಾಗೋದಿಲ್ಲ, ಅದು ಮೇಂಟೈನ್ ಆಗುತ್ತೆ. ಒಂದು ಪಕ್ಷ ವಾತಾವರಣದಲ್ಲಿ 28-30 ಡಿಗ್ರಿ 35 ಡಿಗ್ರಿ ಒಂದು ಸರಿ ಹೋಗುತ್ತೆ. ಈ ಸಾಮಾನ್ಯವಾಗಿ ಚಳಿಗಾಲದ ಬೆಳೆಯನ್ನ ಕೊಯ್ಲು ಮಾಡಿ ಬೆಲೆ ಸಿಗದ ಪಕ್ಷದಲ್ಲಿ ರೈತ ಬಾಂಧವರು, ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಈ ಹೊಸಕೋಟೆ ಈ ಪ್ರಾಂತ್ಯದಲ್ಲಿ ಈ ರಾಶಿ ಹಾಕುವ ಒಂದು ಸಂಪ್ರದಾಯ ಇದೆ. ಅಂಥದ್ರಲ್ಲಿ ಹೊರಗಡೆ ಇರುವಂತ ಗೆಡ್ಡೆಗಳು ಬಿಸಿ ಆಗ್ತವೆ, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀವ್ ಹೇಳದಂತೆ ಈ ಕಪ್ಪು ಚುಕ್ಕಿ ತಿರುಳು ಗೆಡ್ಡೆಗಳು ಅದ್ರಲ್ಲಿ ಕಾಣ್ಬರ್ತವೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್, ಇಂಗಾಲದ ಡೈಆಕ್ಸೈಡ್ ಲೆವೆಲ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಸೃಷ್ಟಿ ಆಗ್ತವೆ, ಎರ್ವಿನಿಯ ಕೆರಟೋವರ್ ಅಂತ ಹೇಳಿ, ಅವುಗಳ ಸಂಖ್ಯೆ ಆಗಿ ಕೊಳಿತಾ ಹೋಗ್ತವೆ. ಒಂದು ಗೆಡ್ಡೆ ಕೊಳಿತರೆ ಸಾಕು, ಇನ್ನು ಎಲ್ಲ ಉಳಿದಂತ ಗೆಡ್ಡೆಗಳಿಗೆ ಹರಡ ಪಸರಿಸ್ತಾ ಹೋಗುತ್ತೆ. ಅದಕ್ಕೆ ಅದು ಸಮಸ್ಯೆ ಇದೆ. ಆದ್ರಿಂದ ಇದಕ್ಕೆ ಒಂದು ತಂತ್ರಜ್ಞಾನ ನಾವೇನೇ ಒಂದು ಕಂಡುಹಿಡಿದಿದ್ದೇವೆ. ಏನಂದ್ರೆ ಈ ಸರಾಗವಾಗಿ ಗಾಳಿ ಆಡುವಂತ ರಂಧ್ರಗಳಿರುವಂತ PVC ಪೈಪ್ಗಳನ್ನ ರಾಶಿನಲ್ಲಿ ಒಳಗಡೆ ಸೇರಿಸ್ಬಿಟ್ರೆ ಮಧ್ಯದಲ್ಲಿ ಗೆಡ್ಡೆಗಳು ಸಹ ಉಸಿರಾಡುತ್ತೆ, ಗೆಡ್ಡೆನೂ ಉಸಿರಾಡುತ್ತೆ. ಆ ಉಸಿರಾಡಿದಾಗ ಇಂಗಾಲವನ್ನ ತೆಗೆದುಕೊಳ್ತದೆ, ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಡೆ ಆಗ್ತದೆ. ಆ ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಸರಾಗವಾಗಿ ಬರಬೇಕು, ಅದು ಏನಾದ್ರೂ ಗೆಡ್ಡೆಗಳಲ್ಲಿ ಸೇರ್ಕೊಂಡಾಗ ಅಲ್ಲಿ ಬ್ಯಾಕ್ಟೀರಿಯಾಗಳು ಸೃಷ್ಟಿ ಆಗ್ತದೆ. ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವಂತಹ ಆಹಾರ ಇಂಗಾಲದ ಡೈಆಕ್ಸೈಡ್. ಆದ್ರಿಂದ ಸರಾಗವಾಗಿ ಗಾಳಿ ಆಡಬೇಕು, ಅಲ್ಲಿ ಆ ಗೆಡ್ಡೆಗಳ ಕಪ್ಪು ಮಚ್ಚೆ ಬರೋದಿಲ್ಲ ಮತ್ತೆ ಕುಳಿಯೋದಿಲ್ಲ. ಇದನ್ನು ಮುಂದಿನ ಇದರಲ್ಲಿ ತಂತ್ರಜ್ಞ ಶೇಖರವಾಗಿ ವಿವರವಾಗಿ ಹೇಳೋಣ. ಈ ಕಪ್ಪು ತಿರುಳು ಅಥವಾ ಬ್ಲಾಕ್ ಹಾರ್ಟ್ ಅನ್ನುವಂಥದ್ದು ಹೇಗೆ ಬರುತ್ತೆ ಅನ್ನುವಂಥದ್ದನ್ನ ತಾವು ತಿಳಿಸ್ಕೊಟ್ರಿ. 35-40 ಉಷ್ಣಾಂಶ ಹೆಚ್ಚಾದಂತಹ ಸಂದರ್ಭದಲ್ಲಿ ಇದು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಶೇಖರಣೆ ಮಾಡುವಾಗ ಮತ್ತೆ ಸಾಗಾಣಿಕೆ ಮಾಡುವಾಗ ಎರಡೂ ಸಂದರ್ಭದಲ್ಲಿಯೂ ಕೂಡ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು. ಆಲೂಗಡ್ಡೆಯಲ್ಲಿ ಕಾಣಿಸಿಕೊಳ್ತಕ್ಕಂತಹ ಮತ್ತೊಂದು ಶಾರೀರಿಕ ನ್ಯೂನತೆ ಅಂತ ಹೇಳಿದ್ರೆ ಈ ಟೊಳ್ಳು ತಿರುಳುಗಳು, ಅದನ್ನ ಹಾಲೋ ಹಾರ್ಟ್ ಅಂತ ಹೇಳಿ ಕರೀತಾರೆ. ಈ ಸಮಸ್ಯೆ ಯಾಕೆ ಬರುತ್ತೆ, ಇದು ಬಾರದ ಹಾಗೆ ತಡೆಯುವಂಥದ್ದು ಹೇಗೆ? ಇದು ಸಾಮಾನ್ಯವಾಗಿ ಈ ಟೊಳ್ಳು ತಿರುಳು ಅನ್ನೋದಿದೆಯಲ್ಲ, ಅದನ್ನು ಸಹ ಗೆಡ್ಡೆಯ ಹೃದಯ ಭಾಗದಲ್ಲಿ ಕಪ್ಪು ಮಚ್ಚೆಗಳೇ ಕಾಣಿಸುತ್ತೆ. ಆದರೆ ಆ ಕಪ್ಪು ಮಚ್ಚೆಗಳು ಕಾಣಿಸಿದಂತ ಭಾಗದಲ್ಲಿ ಒಂದು ಸಂಧಿಗಳು ಕಾಣ್ತವೆ, ಕ್ಯಾವಿಟಿ ರಂಧ್ರಗಳಾಗಿರ್ತವೆ, ಅದು ಓಪನ್ ಆಗಿರ್ತವೆ ಒಳಗಡೆ. ಅದು ಸಹ ನಮಗೆ ಮೇಲ್ನೋಟಕ್ಕೆ ಯಾವುದೇ ಒಂದು ಈ ಚಿಹ್ನೆಗಳು ಕಂಡುಬರುವುದಿಲ್ಲ, ಅವು ಕತ್ತರಿಸಿದಾಗ ಮಾತ್ರ ನೋಡ್ತೀವಿ. ಇದು ಸಾಮಾನ್ಯವಾಗಿ ಯಾವಾಗಪ್ಪ ಬರುತ್ತೆ ಅಂದ್ರೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಬಳಸುವಂಥದ್ದು, ಆಮೇಲೆ ಹೆಚ್ಚಿನ ಅಂತರವನ್ನು ಕೊಡುವಂಥದ್ದು. ಈಗ ನಮಗೆ ಅಂತರ ಎಷ್ಟಪ್ಪ ಇದೆ ವೈಜ್ಞಾನಿಕವಾಗಿ ಅಂದ್ರೆ 2-20 ಸೆಂಟಿಮೀಟರ್, ಗೆಡ್ಡೆಯಿಂದ ಗೆಡ್ಡೆಗೆ 20 ಸೆಂಟಿಮೀಟರ್, ಸಾಲಿನಿಂದ ಸಾಲಿಗೆ 2 ಅಡಿ, ಅದು ಬಿಟ್ಬಿಟ್ಟು 75 ಸೆಂಟಿಮೀಟರ್ ಕೊಡೋದು, 70 ಸೆಂಟಿಮೀಟರ್ ಕೊಡೋದು, ಕೊಟ್ಟಾಗ ಏನಾಗುತ್ತೆ, ಗೆಡ್ಡೆಗಳ ಗಾತ್ರ ದಪ್ಪ ಆಗುತ್ತೆ. ಆಮೇಲೆ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟಾಗ ಅಲ್ಲಿ ಸಹ ಗೆಡ್ಡೆಯ ಗಾತ್ರ ಜಾಸ್ತಿ ಆಗುತ್ತೆ. ಈ ದಪ್ಪ ಗೆಡ್ಡೆಗಳಲ್ಲಿ ಮೊದಲು ಕಾಣಿಸಿಕೊಳ್ಳುವಂಥದ್ದು ಇದು ಒಂದು ಟೊಳ್ಳು ತಿರುಳು, ಕ್ಯಾವಿಟಿ ಅಂತ ಹೇಳ್ತೀವಿ. ಇದಕ್ಕೆ ಜೊತೆಗೆ ಈ ಸಿಂಧೂರಿ ಮತ್ತು ಕುಫ್ರಿ ಸಿಂಧೂರಿ ಅಂತ ಹೇಳ್ತೀವಿ, ಅದೊಂದು ಕುಫ್ರಿ ಜ್ಯೋತಿ. ದೊಡ್ಡ ಗೆಡ್ಡೆಗಳನ್ನ ಬಿಡುವಂತ ತಳಿಗಳಾಗಿದ್ದಾವೆ. ಆ ತಳಿಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಸಮಸ್ಯೆನ ನೋಡಬಹುದು. ಈ ಸಾಮಾನ್ಯವಾಗಿ ಕುಫ್ರಿ ಹಿಮಾಲಿನಿ ಮೀಡಿಯಂ, ಹಿಮಾಲಿನಿ ಮೀಡಿಯಂ ಗೆಡ್ಡೆಗಳು ಬಿಡೋದ್ರಿಂದ ಆ ಒಂದು ತಳಿನಲ್ಲಿ ಈ ಸಮಸ್ಯೆ ಕಾಣ್ಕೊಳ್ಳಲ್ಲ. ಇದು ಜ್ಯೋತಿ ತಳಿನಲ್ಲಿ ಕಾಣಿಸುತ್ತೆ. ಆಮೇಲೆ ಸಿಂಧೂರಿ ಕುಫ್ರಿ ಸಿಂಧೂರಿ ತಳಿಯಲ್ಲಿ ಎರಡು ಈ ಒಂದು ಸಮಸ್ಯೆ ಕಂಡು ಬರ್ತದೆ. ಅದಕ್ಕೆ ಈ ತಳಿಗಳು ಈಗ ಇವು ಆಕಾರ ರಹಿತನೆ, ಯಾವುದೇ ಆಕಾರ ಒಳಗಡೆ ಇರೋದಿಲ್ಲ. ಇರೆಗ್ಯುಲರ್ ಆಗಿ ಅದು ಒಂದು ಕ್ಯಾವಿಟಿ, ಒಂದು ಟೊಳ್ಳು ಒಳಗಡೆ ಇರುತ್ತೆ. ಅದಕ್ಕೆ ಟೊಳ್ಳು ತಿರುಳು ಅಂತ ಹೇಳ್ತೀವಿ. ಇದನ್ನ ನಾವು ಮುಖ್ಯವಾಗಿ ಒಂದು ಹಿಡಿತ ಏನಪ್ಪಾ ಅಂತ ಇರಬೇಕು, ಯಾವುದೇ ಕೊಳೆತ ಅಂತ ಒಂದು ಚಿಹ್ನೆಗಳು ಸಹ ಒಳಗಡೆ ಕಂಡು ಬರಲ್ಲ. ಇದು ನೋಡ್ಲಿಕ್ಕೆ ಆರೋಗ್ಯವಾಗಿರುತ್ತೆ, ಕತ್ತರಿಸಿದ ಮಾತ್ರನೇ ಈ ಒಂದು ಚಿಹ್ನೆಗಳನ್ನು ನೋಡಬಹುದಾಗಿದೆ. ಇದಕ್ಕೆ ಏನಪ್ಪಾ ಅಂದ್ರೆ ನಾವು ಸೂಕ್ತವಾದಂತ ವೈಜ್ಞಾನಿಕ ಅಂತರವನ್ನ ಕಾಪಾಡಬೇಕು. ಸೂಕ್ತವಾದ ಶಿಫಾರಸ್ ಏನಿದೆ, ರಸಗೊಬ್ಬರಗಳ ಶಿಫಾರಸ್ಸು, ಅಷ್ಟು ಮಾತ್ರ ರಸಗೊಬ್ಬರಗಳನ್ನು ಕೊಡಬೇಕು. ಉದಾಹರಣೆಗೆ ಹೆಚ್ಚಿನ ಸಾರಜನಕವನ್ನು ಕೊಟ್ಟಾಗ ಗೆಡ್ಡೆಗಳ ಅಭಿವೃದ್ಧಿಗೆ ಬಹಳ ಅನುಕೂಲ ಆಗ್ತದೆ. ತುಂಬಾ ದಪ್ಪವಾದಂತ ಗೆಡ್ಡೆಗಳ ಅಭಿವೃದ್ಧಿ ಆದಾಗ ಇವು ಈ ಒಂದು ಹಾಲು ಹಾರ್ಟ್ ಅಥವಾ ಏನು ತೊಳ್ಳುತ್ತಿರುತ್ತೀವಿ, ಇವು ಸಮಸ್ಯೆಗಳು ಕಂಡುಬರ್ತವೆ. ಇದು ಅಷ್ಟೇ, ಸಂಪೂರ್ಣವಾಗಿ ರೈತರು ಬೇಸಾಯ ಕ್ರಮಕ್ಕೆ ಸಂಬಂಧಪಟ್ಟಂತ ಒಂದು ಇದಾಗಿರ್ತದೆ, ನ್ಯೂನತೆ ಆಗಿರ್ತದೆ. ಇದನ್ನ ನಾವು ತಡೆಗಟ್ಟಬಹುದಾಗಿದೆ, ಅದೊಂದು ದೊಡ್ಡ ಸಮಸ್ಯೆನೇ ಅಲ್ಲ ಇದು. ಅಲ್ಲ, ಈ ಟೊಳ್ಳು ತಿರುಳು ಅನ್ನುವಂಥದ್ದು ಸಾಮಾನ್ಯವಾಗಿ ನಾವೇನು ಶಿಫಾರಸು ಮಾಡಿರುವಂತಹ ಅಂತರ ಇರುತ್ತೋ ಅದನ್ನ ಪಾಲನೆ ಮಾಡದೆ ಇದ್ದಂತಹ ಸಂದರ್ಭದಲ್ಲಿ ಇದು ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು. ಈಗ ನೀವು ಶಿಫಾರಸು ಮಾಡಿರುವ ಪ್ರಕಾರ ಗಡ್ಡೆಯಿಂದ ಗಡ್ಡೆಗೆ 20 ಸೆಂಟಿಮೀಟರ್ ಇರಬೇಕು, ಸಾಲಿನಿಂದ ಸಾಲಿಗೆ 2 ಅಡಿ ಅಂತರ ಇರಬೇಕು. ಇದೇನಾದ್ರೂ ಹೆಚ್ಚಳ ಆಯ್ತು ಅಂತ ಅಂದಾಗ ಈ ಸಮಸ್ಯೆ ಬರುತ್ತೆ. ಅಂತ ಅಂದ್ರೆ ಗಡ್ಡೆಗಳಲ್ಲಿ ಟೊಳ್ತಿರ್ತಕ್ಕಂತ ಸಮಸ್ಯೆ ಬರುತ್ತೆ. ಅದೇ ರೀತಿ ಈ ಪೋಷಕಾಂಶಗಳನ್ನು ಕೂಡ ಎಷ್ಟು ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತಾರೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನೀಡಬೇಕು. ಅದು ಕಡಿಮೆ ಆದಂತಹ ಸಂದರ್ಭದಲ್ಲಿ ಅಥವಾ ಹೆಚ್ಚಳ ಆದಂತಹ ಸಂದರ್ಭದಲ್ಲಿಯೂ ಕೂಡ ಬೇರೆ ಬೇರೆ ತರಹದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಒಂದ್ ವೇಳೆ ಹೆಚ್ಚಳ ಆಯ್ತು ಅಂತ ಅಂದಾಗ ಈ ಟೊಳ್ತಿರ್ತಕ್ಕಂತ ಸಮಸ್ಯೆ, ಅದರಲ್ಲಿ ವಿಶೇಷವಾಗಿ ಸಾರಜನಕದ ಒಂದು ಪ್ರಮಾಣ ಜಾಸ್ತಿ ಆದಾಗ ಇವುಗಳ ಸಮಸ್ಯೆ ಜಾಸ್ತಿ ತೋರ್ಪಡುತ್ತೆ. ಇದು ಸಾಮಾನ್ಯವಾಗಿ ರೈತರಿಗೆ ಇದರಿಂದ ಯಾವುದೇ ತರಹದ ಸಮಸ್ಯೆ ಕಾಣದಿಲ್ಲ, ಒಳಗಡೆ ಸಮಸ್ಯೆ. ಆದರೂ ಇನ್ನೊಂದು ರೀತಿಯಾಗಿ ಗ್ರಾಹಕರಿಗೆ ಇದು ನೇರವಾಗಿ ತಲುಪೋದ್ರಿಂದ ಖಂಡಿತ ಅಲ್ಲಾದ್ರೂ ಅವರು ಸಮಸ್ಯೆಗೆ ಒಳಪಡ್ತಾರೆ, ಇದೇನಪ್ಪ ಕಪ್ಪಾಗಿದೆ, ಇದೇನು ಸಮಸ್ಯೆ ಅಂತ. ಯಾರು ಬೆಳೆದಿದ್ರು ಏನೋ. ಹೌದೌದು, ಯಾಕೆಂದ್ರೆ ಇತ್ತೀಚೆಗೆ ನಾನೇನೆ ಕೆಲವು ಗಡ್ಡೆಗಳಲ್ಲಿ ಕತ್ತರಿಸಿ ನೋಡಿದಾಗ ಮನೆಯಲ್ಲಿ ನಮ್ ಕೇಳಿದ್ರು ಏನ್ ಇದು ಕಪ್ಪಾಗಿದೆಯಲ್ಲ ಒಳಗಡೆ ಅಂತ. ಅವಾಗ ಅದನ್ನ ಯಾರಿಗೂ ಗೊತ್ತಾಗಲ್ಲ, ಕತ್ತರಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಹೌದು, ಈ ಸಮಸ್ಯೆ ನಾವು ನೋಡಿದ್ದೇವೆ ಮನೆಯಲ್ಲಿ ಕತ್ತರಿಸಿದ ಗಡ್ಡೆಗಳು. ಹೌದು, ಒಟ್ಟಿಗೆ ಬಳಕೆದಾರರ ಮೇಲೂ ಕೂಡ ಯಾವುದೇ ತರಹದ ಪರಿಣಾಮಗಳು ಆಗಬಾರದು ಅಂತ ಅಂದಾಗ ನಾವು ಆರೋಗ್ಯವಂತ ಫಸಲನ್ನ ಕೊಡಬೇಕು, ಆರೋಗ್ಯವಂತ ಆಹಾರವನ್ನ ಕೊಡೋದು ನಮ್ಗೆ ಬಹಳ ಮುಖ್ಯ ಆಗಿರುತ್ತೆ. ಇದರ ನಂತರ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಗಡ್ಡೆ ಸೀಳತಕ್ಕಂಥದ್ದು. ಇದು ಕಣ್ಣಿಗೆ ಕಾಣತಕ್ಕಂತ ಒಂದು ಸಮಸ್ಯೆ. ವಿಶೇಷವಾಗಿ ದಪ್ಪ ದಪ್ಪ ಗಡ್ಡೆಗಳು ಏನಿರುತ್ತೋ ಅದ್ರ ಮೇಲೆ ಸೀಳಿರೋಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ, ಇದನ್ನ ತಡೆಯುವಂಥದ್ದು ಹೇಗೆ? ಇದು ಒಂದು ಕಾರಣವಲ್ಲ, ಒಂದು ಅಸಮರ್ಪಕವಾಗಿ ನೀರು ಕೊಡುವಂಥದ್ದು ಬೆಳೆಗೆ. ಈಗ ಮಳೆಯಾಶ್ರಿತ ಪ್ರದೇಶ, ಹಿಂಗಾರು ಹಂಗಾಮಿನಲ್ಲಿ ಮಳೆ ಜಾಸ್ತಿ ಬಂದ್ಬಿಡೋದು, ಮಳೆ ನಿಂತು ಹೋಗುವಂಥದ್ದು, ಅಂತ ಸಂದರ್ಭದಲ್ಲಿ ಈ ಒಂದು ಸೀಳುವಿಕೆ ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವೊಂದು ವಿಷಪೂರಿತ ಕೀಟನಾಶಕಗಳು, ವಿಷಪೂರಿತ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದಲ್ಲಿ ಈ ಒಂದು ಅಭಿವೃದ್ಧಿ ಹಂತದಲ್ಲಿ, ಗೆಡ್ಡೆಗಳ ಅಭಿವೃದ್ಧಿ ಅಂತ 50 ದಿವಸ 60 ದಿವಸ ಆಗಿರುತ್ತೆ, ಅಂತ ಹಂತದಲ್ಲಿ ಗೆಡ್ಡೆಗಳು ಬಹಳ ಸೂಕ್ಷ್ಮವಾಗಿರ್ತವೆ. ಅವುಗಳ ಮೇಲಿನ ಒಂದು ಸಿಪ್ಪೆ ಬಹಳ ತೆಳುವಾಗಿರುತ್ತದೆ, ತುಂಬಾ ಸೂಕ್ಷ್ಮವಾಗಿರುತ್ತೆ ಆಮೇಲೆ ಅತಿ ಹೆಚ್ಚು ನೀರು, ಮಳೆ ಜಾಸ್ತಿಯಾಗಿ ಗೆಡ್ಡೆಗಳು ಸಿಡಿತವೆ. ಯಾಕೆಂದ್ರೆ ಎಷ್ಟು ತೇವಾಂಶ ಇರುತ್ತೆ ಅಷ್ಟು ಬೇರು ಹೀರ್ಕೊಳ್ಳುವಂಥದ್ದು ಸರ್ವಸಾಮಾನ್ಯ. ಈ ಹಣ್ಣಿನ ಬೆಳೆಯಲ್ಲಿ ಜಾಸ್ತಿ ಫ್ರೂಟ್ ಕ್ರ್ಯಾಕಿಂಗ್ ಅಂತ ಹೇಳ್ತೀವಿ, ಹಣ್ಣು ಸಿಡಿಯುವಂಥದ್ದು, ದ್ರಾಕ್ಷಿನಲ್ಲಿ ಆಗುತ್ತೆ, ಹಲವಾರು ಬೆಳೆಗಳಲ್ಲಿ ಆಗುತ್ತೆ, ಟೊಮ್ಯಾಟೋದಲ್ಲಿ ಆಗುತ್ತೆ, ಹಣ್ಣಿನ ಬೆಳೆಗಳಲ್ಲಿ. ಅದೇ ರೀತಿಯಾಗಿ ಇದರಲ್ಲೂ ಆಗ್ತದೆ. ಸಾಕಷ್ಟು ತೇವಾಂಶ ಇರ್ಕೊಂಡಾಗ ಆ ಸಿಪ್ಪೆ ಬಲ್ತಿರೋದಿಲ್ಲ ಅಭಿವೃದ್ಧಿ ಹಂತದಲ್ಲಿ, ಆ ಸಿಪ್ಪೆ ಬಲ್ತಿರೋ ಕಾರಣ ಅವು ಈತ ಸಿಡಿಯುತ್ತೆ, ಸಿಡಿದು ಅದು ಸೀಳ್ಕೊಳ್ಳುತ್ತೆ ಅಷ್ಟೆ. ಕೆಲವೊಮ್ಮೆ ಇದು ಬೋರಾನ್ ಅಥವಾ ಜಿಂಕ್ ಕೊರತೆಯಿಂದಲೂ ಆಗುತ್ತೆ, ಬೋರಾನ್ ಕೊರತೆಯಿಂದಲೂ ಆಗುತ್ತೆ. ಇದು ಸೂಕ್ಷ್ಮ ಪೋಷಕಾಂಶ, ಅವುಗಳ ಅವಶ್ಯಕತೆ ಸ್ವಲ್ಪವೇ, ಸ್ವಲ್ಪ ಕೊರತೆ ಬಂದರೂ ಭೂಮಿನಲ್ಲೂ ಒಂದು ಈ ಕೊರತೆ ನೇರವಾಗಿ ಸೀಳುವಿಕೆ ಮೇಲೆ ಬೀಳುತ್ತೆ. ಈ ಕ್ರ್ಯಾಕಿಂಗ್ ಬರೋದು ಬೋರಾನ್ ಕೊರತೆಯಿಂದನೂ ಆಗ್ತದೆ. ಅದಕ್ಕೆ ನಾವು ಅದರ ಪ್ರಮಾಣ ಸ್ವಲ್ಪವಾದರೂ ಸಹ ಅದನ್ನು ನೀಗಿಸಬೇಕಾಗ್ತದೆ. ಒಂದು ಪೋಷಕಾಂಶದ ಕೊರತೆ ಆದ್ರೂ ಅದರ ಸೈಕಲ್ ಏನು, ಲೈಫ್, ಜೀವನದ ಚಕ್ರ ಸಂಪೂರ್ಣವಾಗಲ್ಲ, ಅರ್ಧ ಬರ್ಧ ಆಗ್ತದೆ, ಅದು ನೇರವಾಗಿ ಪರಿಣಾಮ ಗೆಡ್ಡೆಗಳ ಮೇಲೆ ಬೀಳ್ತದೆ. ಅದರಿಂದ ನಾವು ಈ ಗೆಡ್ಡೆಗಳು ಪೋಷಕಾಂಶಗಳನ್ನ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು, ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳಿದೆ. ಈಗ ನಾವು ಇತ್ತೀಚೆಗೆ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದನೂ ಸಹ ಸೂಕ್ಷ್ಮ ಪೋಷಕಾಂಶಗಳ ಒಂದು ಆಲೂಗಡ್ಡೆಗೇನೆ ವಿಶೇಷವಾಗಿ ಸಿಂಪಡಣೆ ಮಾಡಲಿಕ್ಕೆ ಸಹ ಅದನ್ನ ಉತ್ಪಾದನೆ ಮಾಡಿದೀವಿ. ಇನ್ನು ಬಿಡುಗಡೆ ಮಾಡಬೇಕಾಗಿದೆ ರೈತರಿಗೆ ಆಲೂಗಡ್ಡೆ ಅಥವಾ ಪೊಟಾಟೋ ಸ್ಪೆಷಲ್. ಹೌದು, ಪೊಟಾಟೋ ಸ್ಪೆಷಲ್ ಅಂತ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ ಸ್ಪೆಷಲ್ ಅಂತೇಳಿ ಮಾಡಿದ್ದೇವೆ. ಅದನ್ನ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ಸಾಕು, ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಅದು ಇಲ್ಲವಾದ್ರೆ ರೈತ ಬಾಂಧವರು ಕೊಟ್ಟಿಗೆ ಗೊಬ್ಬರವಾದರೂ ಹಾಕ್ಲೇಬೇಕು. ಕೊಟ್ಟಿಗೆ ಗೊಬ್ಬರದಲ್ಲಿ ಎಲ್ಲಾ ರೀತಿಯಾದ ಪೋಷಕಾಂಶಗಳು ಸಿಗುತ್ತೆ. 16 ಪೋಷಕಾಂಶಗಳು ನಾನು ಏನು ಹೇಳಿದೆ, ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಎಲ್ಲ ಪೋಷಕಾಂಶಗಳು ಅದ್ರಲ್ಲಿ ಸಿಗುತ್ತೆ. ಅದಕ್ಕೆ ಆ ಸೂಕ್ತ ಶಿಫಾರಸು ಏನಿದೆ ಕೊಟ್ಟಿಗೆ ಗೊಬ್ಬರಗಳ ಪ್ರಮಾಣವನ್ನ ಅದನ್ನ ಎಕರೆವಾರು ಕೊಟ್ಬಿಟ್ರೆ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಇಲ್ಲವಾದಲ್ಲಿ ಈ ರೀತಿಯಾಗಿ ನಾವು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಅವುಗಳು ಒಂದು ಸಮಸ್ಯೆನ ನೀಗಿಸಿದಂಗೆ ಆಗ್ತದೆ, ಈ ಕ್ರ್ಯಾಕಿಂಗ್ ಸಮಸ್ಯೆ ಬರೋದಿಲ್ಲ. ಸಾಮಾನ್ಯವಾಗಿ ಈ ಸಮಸ್ಯೆಗಳು ನಾವು ಈಗಾಗಲೇ ರೈತರಿಂದ ಬಹಳಷ್ಟು ಕಂಪ್ಲೇಂಟ್ಸ್ ಅನ್ನ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ಇಲ್ಲ ಕಾನ್ಸಂಟ್ರೇಷನ್ ಡೋಸೇಜ್ ಜಾಸ್ತಿ, ಉದಾಹರಣೆಗೆ ಡೈಫೆಂಥ್ಯೂರಿಯನ್ ಅಂತ ಒಂದು ರಾಸಾಯನಿಕ, ಅದು ನುಶಿನಾಶಕವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಈ ವೈಟ್ ಫ್ಲೈಸ್ ಬಿಳಿ ನೊಣಗಳ ಸಮಸ್ಯೆಯನ್ನ, ರಸ ಇರುವಂತಹ ಕೀಟಗಳನ್ನ ಕಡಿಮೆ ಮಾಡಲಿಕ್ಕೆ ಎಲ್ಲಿ ರೈತ ಬಾಂಧವರು ಅವುಗಳ ಪ್ರಮಾಣವನ್ನ ಜಾಸ್ತಿ ಬಳಸಿ ಉಪಯೋಗಿಸಿದರೆ ಈ ಒಂದು ಸಮಸ್ಯೆ ಕ್ರ್ಯಾಕಿಂಗ್ ಮೇಲೆ ಆಗಿದೆ ಆಗುತ್ತೆ. ಉದಾಹರಣೆಗೆ ನಾವು ಚಿಕ್ಕಮಗಳೂರು ರೈತರು ಮತ್ತೆ ಹಾಸನದಲ್ಲಿ ರೈತರಲ್ಲಿ ನಾವು ನೋಡಿ ಇದನ್ನ ಬಹಳಷ್ಟು ನಾವು ಶಿಫಾರಸು ನಾವು ಅಧ್ಯಯನ ಮಾಡಿದ್ವಿ. ಆ ರಾಸಾಯನಿಕ ಸಿಂಪಡಣೆಯಿಂದನೇ ಆಗಿದೆ, ಅಂದ್ರೆ ವಿಷಯುಕ್ತವಾಗಬಾರ್ದು, ಮಣ್ಣು ವಿಷ ಆಗಬಾರ್ದು, ಎಲೆ ವಿಷ ಆಗಬಾರ್ದು. ವಿಷ ಆದಾಗ ಖಂಡಿತ ಇದು ನೇರವಾಗಿ ಒಂದು ಸೀಳುವಿಕೆ ಮೇಲೆ ಪರಿಣಾಮ ಆಗ್ತದೆ. ಆಮೇಲೆ ಅದುವರಿತ ನೀರನ್ನ ನಾವು ಕೊಡ್ಬೇಕು. ಆಮೇಲೆ ಅಭಿವೃದ್ಧಿ ಹಂತದಲ್ಲಿ ಏನಾದ್ರು ಬಂದ್ರೆ, ಅಭಿವೃದ್ಧಿ ಹಂತದಲ್ಲಿ ಬಂದ್ರೆ ಅದು ಸಣ್ಣ ಗಡ್ಡೆಗಳ ಮೇಲೆ ಬಹಳ ವಿಕೃತವಾಗಿ ಕಾಣಿಸ್ತದೆ. 2-3 ಸೀಳುವಿಕೆಗಳನ್ನ ನೋಡಬಹುದು. ಆಮೇಲೆ ದೊಡ್ಡ ಗಡ್ಡೆಗಳಲ್ಲೂ ಸಹ ಸೀಳುವಿಕೆ ಜಾಸ್ತಿ ಕಾಣ್ತದೆ. ಎಲ್ಲಪ್ಪ ದೊಡ್ಡ ಗಡ್ಡೆ, ಎಲ್ಲಿ ಸಾರಜನಕ ಜಾಸ್ತಿ ಕೊಟ್ಟಿರ್ತೀವಿ, ಅತಿಯಾಗಿ ನೀರು ಮಳೆ ಜಾಸ್ತಿ ಆಗಿರುತ್ತೆ, ಅಂತ ಕಡೆ ಈ ಸೀಳುವಿಕೆ ಸಮಸ್ಯೆನು ಬರ್ತದೆ. ಆದ್ರಿಂದ ಇದನ್ನ ನಾವು ಸೂಕ್ಷ್ಮ ಪೋಷಕಾಂಶಗಳ ನಿರ್ವಹಣೆ, ನೀರಿನ ಒಂದು ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು. ಆಗ ಈ ಒಂದು ಸಮಸ್ಯೆನ ನಾವು ಉತ್ತಮವಾಗಿ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಗಡ್ಡೆ ಸೀಳುವಂತದ್ದು ಕೂಡ ಒಂದು ದೊಡ್ಡ ಸಮಸ್ಯೆ. ಯಾಕೆ ಅಂತ ಅಂದ್ರೆ ಬೆಳೆ ನಮ್ದು ಚೆನ್ನಾಗಿ ಬರಬಹುದು, ಆದ್ರೆ ಗಡ್ಡೆ ಸೀಳ್ ಬಿಟ್ಟಿದೆ ಅಂತ ಅಂದಾಗ ಅದಕ್ಕೆ ಬೆಲೆಯನ್ನ ಬಹಳ ಕಡಿಮೆ ಮಾಡ್ತಾರೆ. ಈ ಒಂದು 100 ರೂಪಾಯಿ ಮಾರುಕಟ್ಟೆನೆ ಆಗಲ್ಲ, ಮಾರುಕಟ್ಟೆನೆ ಆಗಲ್ಲ. ಹಾಗಾಗಿ ಅಲ್ಲಿ ಉಂಟಾಗ್ತಕ್ಕಂತ ಆರ್ಥಿಕ ನಷ್ಟವನ್ನ ನಮ್ಮ ಕೃಷಿಕರು ತಪ್ಪಿಸಬೇಕು ಅಂತ ಹೇಳಿದ್ರೆ ಹದವನ್ನ ಅರಿತು ಅದಕ್ಕೆ ನೀರನ್ನ ಕೊಡಬೇಕಾಗುತ್ತೆ. ಕಳೆನಾಶಕ ಆಗ್ಬಹುದು ಅಥವಾ ಕೀಟನಾಶಕ ಆಗ್ಬಹುದು, ರೋಗನಾಶಕ ಆಗ್ಬಹುದು, ಅದನ್ನ ಬಹಳ ವಿಷಪೂರಿತವಾಗಿರ್ತಕ್ಕಂಥದ್ದನ್ನ ಬಳಕೆಯನ್ನ ಮಾಡಬಾರ್ದು. ಮತ್ತು ಲಘು ಪೋಷಕಾಂಶಗಳು ಏನು ಅಗತ್ಯವೋ ಅದನ್ನ ನೀಡುವಂಥದ್ದು. ಇದನ್ನ ನೀಡಿದಾಗ ಈ ಗಡ್ಡೆ ಸೀಳುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಈ ಆಲೂಗಡ್ಡೆಯಲ್ಲಿ ಉಂಟಾಗ್ತಕ್ಕಂಥ ಶಾರೀರಿಕ ನ್ಯೂನತೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ ಡಾಕ್ಟ್ರೆ? ಈಗ ಶಾರೀರಿಕ ನ್ಯೂನತೆಗಳು ನಮಗೆ ಕೆಲವು ಕಣ್ಣಿಗೆ ಕಾಣದಲೇ ಇರ್ಬೋದು, ಕೆಲವು ಕಾಣ್ತವೆ. ಈಗಾಗಲೇ ರೈತರಿಗೆ ಕಾಣುವಂಥದ್ದು ಹಸಿರುಗಡ್ಡೆಗಳು, ಈ ಮೊಳಕೆ ಒಡೆಯುವಂಥದ್ದು ಇವೆಲ್ಲ ನೋಡಿದ್ದಾರೆ, ಸೀಳುವಿಕೆ. ಈ ಮೂರು ಸರ್ವಸಾಮಾನ್ಯವಾಗಿ ರೈತರು ನೋಡ್ತಾ ಇದ್ದಾರೆ. ಇದಕ್ಕೆ ಈಗೇನು ನಾವು ಈಗಾಗಲೇ ತಿಳಿಸಿದ್ದೇವೆ, ಇವೆಲ್ಲನೂ ಸಂಪೂರ್ಣವಾಗಿ ಬೇಸಾಯ ಕ್ರಮಗಳನ್ನು ಕಾಪಾಡುವಂಥದ್ದು, ಆಮೇಲೆ ಸೂಕ್ತವಾದಂಥ ಶಿಫಾರಸು ಮಾಡಿದಂಥ ರಸಗೊಬ್ಬರಗಳನ್ನು ಬಳಸುವಂಥದ್ದು, ಆಮೇಲೆ ಸೂಕ್ತ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕಗಳನ್ನು ಅದು ಉತ್ತಮ ಪ್ರಮಾಣದಲ್ಲಿ, ಆ ಪ್ರಮಾಣ ಏನು ಶಿಫಾರಸು ಅಷ್ಟು ಸಿಂಪಡಣೆ ಮಾಡೋದ್ರಿಂದ, ಆಮೇಲೆ ನೀರಾವರಿ ಏನು ಸಮರ್ಪಕವಾಗಿ ನೀರನ್ನು ಹರಿಸುವಂಥದ್ದು, ಇವುಗಳೆಲ್ಲ ಮಾಡಿಕೊಂಡ್ರೆ ಬೆಳೆಯ ಅಭಿವೃದ್ಧಿ ಹಂತದಲ್ಲಿ ಖಂಡಿತ ಯಾವುದೇ ಈ ನ್ಯೂನತೆಗಳ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಲೂಗಡ್ಡೆಯ ಶಾರೀರಿಕ ನ್ಯೂನತೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನಮ್ಮ ಸಂಖ್ಯೆಗೆ ಕರೆ ಮಾಡಬಹುದು. ಫೋನ್ ನಂಬರ್ 9489813134545. ಇದು ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರ ಸಂಪರ್ಕ ಸಂಖ್ಯೆ. ಇವರು ಹಾಸನದ ಸಮೀಪ ಇರುವಂತಹ ಸೋಮನಹಳ್ಳಿ ಕಾವಲಿನಲ್ಲಿ ಇರುವಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹಾಗೂ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಲೂಗಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಇವರನ್ನ ಸಂಪರ್ಕವನ್ನು ಮಾಡಬಹುದು. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 9489013145. ಒಳ್ಳೆದು ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಲೂಗಡ್ಡೆಯಲ್ಲಿ ಶಾರೀರಿಕ ನ್ಯೂನತೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಆಲೂಗಡ್ಡೆ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಈ ವಿಚಾರವಾಗಿ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನು ಕೇಳಿದಿರಿ.

ಆಕಾಶವಾಣಿ ಹಾಸನ ಎಫ್ಎಂ. ಆಭರಣ ಪ್ರಿಯರಿಗೆ ಧನ್ತೆರಸ್ ಹಾಗೂ ದೀಪಾವಳಿ ಹಬ್ಬದ ವಿಶೇಷ ಕೊಡುಗೆಗಳು ಹಾಸನದ ಶ್ರೀ ರೂಪಾ ಜುವೆಲ್ಲರ್ಸ್ನಲ್ಲಿ. ಪ್ರತಿ ಗ್ರಾಮ್ ಚಿನ್ನಾಭರಣದ ಮೇಲೆ 100 ರೂಪಾಯಿ ಕಡಿತ, ಪ್ರತಿ 1 ಕೆಜಿ ಬೆಳ್ಳಿ ಆಭರಣದ ಮೇಲೆ 5,000 ರೂಪಾಯಿ ಕಡಿತ. ಇದೇ 23ರವರೆಗೆ ಭೇಟಿ ಕೊಡಿ ಶ್ರೀ ರೂಪಾ ಜುವೆಲ್ಲರ್ಸ್, ಸುಭಾಷ್ ಚೌಕ್, ಹಾಸನ. ಕಾಲ್ 6365-77-488. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. 7:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇಯರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಸ್ತುತಪಡಿಸುತ್ತಾರೆ ಕುಂದಾಪುರದ ಭಂಡಾರ್ಕರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಯಜುಷಾ ಸ್ವಸ್ಥಾನ, ರೋಹಿತ್ ಕುಮಾರ್ ಶೆಟ್ಟಿ ಕರಡಿ ಮತ್ತು ಸಾಧನಾ ಶಾಸ್ತ್ರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 9:00 ಚಿನ್ನರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ. 9:30 ದೆಹಲಿ ಕೇಂದ್ರದ ಸಹಪ್ರಸಾರ.